ಪ್ರತಿಮೆ ಸ್ಥಾಪನೆಗೆ ಕ್ರಮ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಪ್ರಸ್ತುತ ಸಾಲಿನಲ್ಲೇ 13,000ಕ್ಕೂ ಹೆಚ್ಚು ಶಿಕ್ಷಕರು ಸೇವೆಗೆ ಸೇರ್ಪಡೆ, ಶಿಕ್ಷಣ ಸಚಿವ ಬಿಸಿ ನಾಗೇಶ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ನಾಳೆ ಪರೀಕ್ಷಾ ಪೇ ಚರ್ಚಾ ಸಂವಾದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50.38. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. अन्नदाता किसानों की खुशहाली और उनकी आय में बढ़ोतरी के लिए भारत सरकार लगातार प्रयासरत है. माननीय प्रधानमंत्री श्री नरेंद्र मोदी जी के दूरदर्शी नेतृत्व में पिछले 7 वर्षों में खेती को आधुनिक और किसानों को आत्मनिर्भर बनाने के लिए कई निर्णय लिए गए हैं. छोटा किसान बने देश की शान, ये हमारा सपना. देश के 80% से ज्यादा किसान ऐसे हैं जिनके पास 2 हेक्टर से भी कम जमीन है. अब देश में इन्हीं छोटे किसानों को ध्यान में रखते हुए कृषि सुधार किए जा रहे हैं, निर्णय लिए जा रहे हैं. इस योजना से मिले लाभ तथा आवेदन की स्थिति देखने के लिए पीएम किसान पोर्टल लॉन्च किया गया है. इस पोर्टल के माध्यम से पात्र किसान अपना पंजीकरण स्वयं करने के साथ साथ अब तक मिले लाभ और अपने आवेदन की स्थिति फार्मर्स कॉर्नर से देख सकते हैं. इस योजना का लाभ पात्र किसानों को ही मिल सके, इसके लिए इस प्रक्रिया को फूल प्रूफ बनाते हुए इसे आधार और इनकम टैक्स वेरिफिकेशन के साथ साथ फिजिकल वेरिफिकेशन से भी जोड़ा गया है. इसके अलावा किसानों की सुविधाओं और जानकारी के लिए पीएम किसान मोबाइल ऐप भी विकसित किया गया है. पीएम किसान सम्मान निधि योजना का लाभ देश के सभी राज्यों और केंद्र शासित प्रदेशों के किसानों को मिल रहा है. इसे हासिल करके हमारा किसान सबल और आत्मनिर्भर हो रहा है. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟರ್? ಅಂದ ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನೀಗ? ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ. ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲಾ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಸನ್ಮಾನ್ಯ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದದ ಮರು ಪ್ರಸಾರವನ್ನು ನಾವೀಗ ಕೇಳೋಣ. ಆಕಾಶವಾಣಿ 74ನೆಯ ಗಣರಾಜ್ಯೋತ್ಸವದ ಮುನ್ನಾ ದಿನ ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆ ಇದೀಗ ಪ್ರಸಾರವಾಗಲಿದೆ. ಆತ್ಮೀಯ ಸಹನಾಗರಿಕರೇ, ನಮಸ್ಕಾರ. 74ನೇ ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ನಾನು ದೇಶದ ಮತ್ತು ವಿದೇಶದಲ್ಲಿರುವ ಎಲ್ಲ ಭಾರತೀಯರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯ ಸಲ್ಲಿಸುತ್ತೇನೆ. ನಮ್ಮ ಸಂವಿಧಾನವು ಜಾರಿಗೆ ಬಂದ ದಿನದಿಂದ ಇಂದಿನವರೆಗಿನ ಪ್ರಯಾಣ ಅದ್ಭುತವಾಗಿದ್ದು, ಇದು ಇತರ ಅನೇಕ ರಾಷ್ಟ್ರಗಳಿಗೆ ಸ್ಫೂರ್ತಿ ನೀಡಿದೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಭಾರತದ ಇಲ್ಲಿಯವರೆಗಿನ ಯಶೋಗಾಥೆಯ ಬಗ್ಗೆ ಹೆಮ್ಮೆಯ ಅನುಭವವಾಗುತ್ತದೆ. ನಾವು ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ಒಂದು ರಾಷ್ಟ್ರದ ರೂಪದಲ್ಲಿ ನಾವು ಒಟ್ಟಾರೆಯಾಗಿ ಮಾಡಿದ ಸಾಧನೆಗಳ ಹಬ್ಬವನ್ನು ಆಚರಿಸುತ್ತೇವೆ. ಭಾರತವು ವಿಶ್ವದ ಅತ್ಯಂತ ಹಳೆಯ ಜೀವಂತ ನಾಗರಿಕತೆಗಳಲ್ಲಿ ಒಂದಾಗಿದೆ. ಭಾರತವನ್ನು ಪ್ರಜಾಪ್ರಭುತ್ವದ ತಾಯಿ ಎಂದು ಕರೆಯಲಾಗುತ್ತದೆಯಾದರೂ ಆಧುನಿಕ ಗಣರಾಜ್ಯವಾಗಿ ನಾವಿನ್ನೂ ಯುವಕರು. ಸ್ವಾತಂತ್ರ್ಯದ ಆರಂಭಿಕ ವರ್ಷಗಳಲ್ಲಿ ನಾವು ಲೆಕ್ಕವಿಲ್ಲದಷ್ಟು ಸವಾಲು ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬಂದಿತ್ತು. ಸುದೀರ್ಘ ಅವಧಿಯ ವಿದೇಶಿ ಆಳ್ವಿಕೆಯ ಅನೇಕ ದುಷ್ಪರಿಣಾಮಗಳಲ್ಲಿ ಎರಡು ವ್ಯತಿರಿಕ್ತ ಪ್ರಭಾವಗಳೆಂದರೆ ಅನಕ್ಷರತೆ ಮತ್ತು ಅತಿಯಾದ ಬಡತನ. ಆದರೂ ಭಾರತ ಧೃತಿಗೆಡಲಿಲ್ಲ. ಭರವಸೆ ಮತ್ತು ವಿಶ್ವಾಸದೊಂದಿಗೆ ನಾವು ಮಾನವ ಕುಲದ ಇತಿಹಾಸದಲ್ಲಿ ವಿಶಿಷ್ಟವಾದ ಪ್ರಯೋಗವನ್ನು ಪ್ರಾರಂಭಿಸಿದೆವು. ಇಷ್ಟೊಂದು ಅಪಾರ ಜನಸಂಖ್ಯೆಯ ಹಲವು ವೈವಿಧ್ಯಗಳನ್ನೊಳಗೊಂಡ ಜನಸಮುದಾಯ, ಸುಲಭವಾಗಿ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಲಿಲ್ಲ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಎಂಬ ಅಚಲ ವಿಶ್ವಾಸದಿಂದ ನಾವು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಯಶಸ್ವಿಯಾಗಿದ್ದೇವೆ. ಹಲವಾರು ಧರ್ಮಗಳು ಮತ್ತು ಹಲವಾರು ಭಾಷೆಗಳು ನಮ್ಮನ್ನು ವಿಭಜಿಸಲಿಲ್ಲ, ಬದಲಾಗಿ ಅವು ನಮ್ಮನ್ನು ಒಗ್ಗೂಡಿಸಿವೆ. ಇದರಿಂದಾಗಿಯೇ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಗಣರಾಜ್ಯವಾಗಿ ಯಶಸ್ವಿಯಾಗಿದ್ದೇವೆ. ಇದೇ ನಮ್ಮ ಭಾರತದ ಸಾರ ಮತ್ತು ತತ್ವ. ಈ ಸಾರ ತತ್ವ ಸಂವಿಧಾನದ ಕೇಂದ್ರ ಭಾಗದಲ್ಲಿದ್ದು ಕಾಲದ ಪರೀಕ್ಷೆಯನ್ನು ದೃಢವಾಗಿ ಎದುರಿಸಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಆದರ್ಶಗಳ ಅನುಸಾರವಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಧಾರವಾಗಿ ಸಂವಿಧಾನವು ರಚನೆಯಾಯಿತು. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ಚಳುವಳಿಯ ಉದ್ದೇಶ ಸ್ವಾತಂತ್ರ್ಯ ಗಳಿಸುವುದರ ಜೊತೆ ಜೊತೆಗೆ ಭಾರತೀಯ ಆದರ್ಶಗಳನ್ನು ಮರುಸ್ಥಾಪನೆ ಮಾಡುವುದು ಆಗಿತ್ತು. ಆ ದಶಕಗಳ ಕಾಲದ ಹೋರಾಟ ಮತ್ತು ತ್ಯಾಗವು ನಮ್ಮನ್ನು ವಸಾಹತುಶಾಹಿ ಆಳ್ವಿಕೆಯಿಂದ ಮಾತ್ರವಲ್ಲದೆ ಅವರು ಹೇರಿದ ಮೌಲ್ಯಗಳು ಮತ್ತು ಸಂಕುಚಿತ ವಿಶ್ವ ದೃಷ್ಟಿಕೋನಗಳಿಂದ ಮುಕ್ತಿ ಹೊಂದುವ ಸ್ವಾತಂತ್ರ್ಯವನ್ನು ಗಳಿಸಲು ನಮಗೆ ನೆರವು ನೀಡಿತು. ಶಾಂತಿ, ಸಹಬಾಳ್ವೆ ಮತ್ತು ಸಮಾನತೆಯ ನಮ್ಮ ಪ್ರಾಚೀನ ಮೌಲ್ಯಗಳನ್ನು ಮತ್ತೆ ನಮ್ಮದಾಗಿಸಿಕೊಳ್ಳಲು ಕ್ರಾಂತಿಕಾರಿಗಳು, ಸುಧಾರಕರು, ದಾರ್ಶನಿಕರು ಮತ್ತು ಆದರ್ಶವಾದಿಗಳೊಂದಿಗೆ ಕೈಜೋಡಿಸಿ ಕೈಂಕರ್ಯ ಮಾಡಿದರು. ಯಾರು ಆಧುನಿಕ ಭಾರತೀಯ ಚಿಂತನೆಗೆ ಚಾಲನೆಯನ್ನು ನೀಡಿದರೋ ಅವರು ವೈದಿಕ ಉಪದೇಶವನ್ನು ಅನುಸರಿಸಿ ಆ ನೋ ಭದ್ರಃ ಕೃತವೋ ಯಂತು ವಿಶ್ವತಃ, ಅರ್ಥಾತ್ ನಮಗೆ ಉದಾತ್ತ ಚಿಂತನೆಗಳು ಎಲ್ಲಾ ದಿಕ್ಕುಗಳಿಂದಲೂ ಬರಲಿ ಎಂದು ಪ್ರಗತಿಶೀಲ ವಿಚಾರಗಳನ್ನು ಕೂಡ ಸ್ವಾಗತಿಸಿದರು. ಈ ರೀತಿಯ ಸುದೀರ್ಘ ಮತ್ತು ಆಳವಾದ ಚಿಂತನೆಯ ಪ್ರಕ್ರಿಯೆಯಿಂದ ನಮ್ಮ ಸಂವಿಧಾನವು ರಚನೆಯಾಗಿ ಉತ್ತುಂಗಕ್ಕೇರಿತು. ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಳಹದಿಯ ದಾಖಲೆಯಾದ ಸಂವಿಧಾನ ವಿಶ್ವದ ಅತ್ಯಂತ ಪ್ರಾಚೀನವಾದ ನಾಗರಿಕತೆಯ ಮಾನವತಾವಾದದ ತತ್ವಶಾಸ್ತ್ರ ದರ್ಶನದ ಜೊತೆಗೆ ಆಧುನಿಕ ವಿಚಾರಗಳಿಂದಲೂ ಪ್ರೇರೇಪಿತವಾಗಿದೆ. ಸಂವಿಧಾನದ ಕರಡು ಸಮಿತಿಯ ನೇತೃತ್ವ ವಹಿಸಿದ್ದ ಮತ್ತು ಸಂವಿಧಾನಕ್ಕೆ ಅಂತಿಮ ರೂಪ ನೀಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ನಮ್ಮ ರಾಷ್ಟ್ರವು ಸದಾ ಕೃತಜ್ಞತೆ ಸಲ್ಲಿಸುತ್ತದೆ. ಈ ದಿನ ನಾವು ನ್ಯಾಯಶಾಸ್ತ್ರಜ್ಞ ಬಿಎನ್ ರಾವ್ ಇವರ ಪಾತ್ರವನ್ನು ನೆನಪಿಸಿಕೊಳ್ಳಬೇಕು. ಆರಂಭಿಕ ಕರಡನ್ನು ಸಿದ್ಧಪಡಿಸಿದ ರಾವ್ ಮತ್ತು ಸಂವಿಧಾನ ರಚನೆಯಲ್ಲಿ ಸಹಾಯ ಮಾಡಿದ ಇತರ ತಜ್ಞರು ಹಾಗೂ ಅಧಿಕಾರಿಗಳ ಕೊಡುಗೆಯನ್ನೂ ನೆನಪಿಸಿಕೊಳ್ಳಬೇಕು. ಆ ಸಭೆಯ ಸದಸ್ಯರು ಭಾರತದ ಎಲ್ಲಾ ಪ್ರದೇಶ ಮತ್ತು ಸಮುದಾಯಗಳನ್ನು ಪ್ರತಿನಿಧಿಸಿದ್ದಾರೆ ಹಾಗೂ ಅವರಲ್ಲಿ 15 ಮಹಿಳೆಯರೂ ಸೇರಿದ್ದಾರೆ ಎಂಬ ಅಂಶದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಸಂವಿಧಾನದಲ್ಲಿ ಪ್ರತಿಪಾದಿಸಲ್ಪಟ್ಟ ಆದರ್ಶಗಳು ನಮ್ಮ ಗಣರಾಜ್ಯ ವ್ಯವಸ್ಥೆಗೆ ನಿರಂತರವಾಗಿ ಮಾರ್ಗದರ್ಶನ ನೀಡುತ್ತಿವೆ. ಈ ಅವಧಿಯಲ್ಲಿ ಬಹುಮಟ್ಟಿಗೆ ಬಡ ಮತ್ತು ಅನಕ್ಷರಸ್ಥ ರಾಷ್ಟ್ರವಾಗಿದ್ದ ಭಾರತವು ಇಂದು ಜಾಗತಿಕ ವೇದಿಕೆಯಲ್ಲಿ ಸಾಗುತ್ತಿರುವ ಆತ್ಮವಿಶ್ವಾಸದ ರಾಷ್ಟ್ರವಾಗಿ ರೂಪಾಂತರಗೊಂಡಿದೆ. ಸಂವಿಧಾನ ಶಿಲ್ಪಿಗಳ ಸಾಮೂಹಿಕ ಬುದ್ಧಿಮತ್ತೆಯಿಂದ ಲಭ್ಯವಾದ ಮಾರ್ಗದರ್ಶನವಿಲ್ಲದೆ ಇದು ಸಾಧ್ಯನೂ ಆಗುತ್ತಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಇತರರು ನಮಗೆ ನಕ್ಷೆ ಹಾಗೂ ನೈತಿಕ ಚೌಕಟ್ಟನ್ನು ನೀಡಿದ್ದಾರೆ. ಆ ಮಾರ್ಗದಲ್ಲಿ ನಡೆಯುವ ಕಾರ್ಯವು ನಮ್ಮ ಜವಾಬ್ದಾರಿಯೂ ಆಗಿದೆ. ನಾವು ಅವರ ಈ ನಿರೀಕ್ಷೆಗಳಿಗೆ ಬಹುಮಟ್ಟಿಗೆ ಬದ್ಧರಾಗಿದ್ದೇವೆ. ಆದರೆ ಗಾಂಧೀಜಿಯವರ ಆದರ್ಶವಾದ ಸರ್ವೋದಯ ಅರ್ಥಾತ್ ಎಲ್ಲರ ಔನ್ನತ್ಯವನ್ನು ಸಾಕಾರಗೊಳಿಸಲು ಇನ್ನೂ ಹೆಚ್ಚಿನದನ್ನು ಮಾಡಬೇಕಾಗಿದೆ ಎಂದು ನಮಗನ್ನಿಸುತ್ತದೆ. ಆದರೂ ನಾವು ಎಲ್ಲಾ ರಂಗಗಳಲ್ಲಿ ಸಾಧಿಸಿರುವ ಪ್ರಗತಿಯು ಉತ್ತೇಜನಕಾರಿಯಾಗಿದೆ. ಪ್ರಿಯ ದೇಶವಾಸಿಗಳೇ, ನಮ್ಮ ಸರ್ವೋದಯ ಧ್ಯೇಯದ ಹಿನ್ನೆಲೆಯಲ್ಲಿ ಆರ್ಥಿಕ ರಂಗದಲ್ಲಿ ಮಾಡಿದ ಪ್ರಗತಿಯು ಅತ್ಯಂತ ಉತ್ತೇಜನಕಾರಿಯಾಗಿದೆ. ಕಳೆದ ವರ್ಷ ಭಾರತವು ವಿಶ್ವದ 5ನೇ ಅತಿದೊಡ್ಡ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ಈ ಸಾಧನೆಯು ಪ್ರಪಂಚದಾದ್ಯಂತ ಹೆಚ್ಚಿನ ಆರ್ಥಿಕ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಬಂದಿದೆ ಎಂದು ಒತ್ತಿ ಹೇಳಬೇಕಾಗಿದೆ. ಕೊರೋನಾ ಸಾಂಕ್ರಾಮಿಕ ರೋಗವು 4ನೇ ವರ್ಷವನ್ನು ಪ್ರವೇಶಿಸಿದೆ. ಇದು ಪ್ರಪಂಚದ ಹೆಚ್ಚಿನ ಭಾಗಗಳಲ್ಲಿ ಆರ್ಥಿಕ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತಿದೆ. ಆರಂಭಿಕ ಹಂತದಲ್ಲಿ ಕೋವಿಡ್-19 ಭಾರತದ ಆರ್ಥಿಕತೆಯನ್ನು ಹಾನಿಗೊಳಿಸಿತು. ಆದರೂ ನಮ್ಮ ಸಮರ್ಥ ನಾಯಕತ್ವದ ಮಾರ್ಗದರ್ಶನ ಹಾಗೂ ದಿಟ್ಟ ಹೋರಾಟದಿಂದ ನಾವು ಕ್ಷಿಪ್ರವಾಗಿ ಆರ್ಥಿಕ ಕುಸಿತದಿಂದ ಹೊರಬಂದೆವು. ನಮ್ಮ ವಿಕಾಸ ಯಾತ್ರೆಯನ್ನು ಪುನರ್ ಆರಂಭಿಸಿದೆವು. ಆರ್ಥಿಕತೆಯ ಹೆಚ್ಚಿನ ವಲಯಗಳು ಸಾಂಕ್ರಾಮಿಕ ರೋಗದ ದುಷ್ಪರಿಣಾಮದಿಂದ ಹೊರಬಂದಿವೆ ಹಾಗೂ ಭಾರತವು ಈಗ ತ್ವರಿತವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಸರ್ಕಾರದ ಸಕಾಲಿಕ ಮತ್ತು ಸಕ್ರಿಯ ಮಧ್ಯಸ್ಥಿಕೆಯಿಂದ ಇದು ಸಾಧ್ಯವಾಗಿದೆ. ನಿರ್ದಿಷ್ಟವಾಗಿ ಆತ್ಮನಿರ್ಭರ ಭಾರತ ಯೋಜನೆಯು ಜನರಲ್ಲಿ ಉತ್ತಮ ಪ್ರತಿಕ್ರಿಯೆಯನ್ನು ಹುಟ್ಟುಹಾಕಿದೆ. ಇದರ ಜೊತೆಗೆ ವಿಭಿನ್ನ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ವಿಶೇಷ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವಲಯ ನಿರ್ದಿಷ್ಟ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಈ ಹಿಂದೆ ಯಾರು ಅಂಚಿನಲ್ಲಿ ಉಳಿದು ಬಿಟ್ಟಿದ್ದರೋ ಅಂಥವರನ್ನು ಸಹ ಈಗ ಯೋಜನೆ ಹಾಗೂ ಕಾರ್ಯಕ್ರಮಗಳಲ್ಲಿ ಸೇರಿಸಿಕೊಳ್ಳಲಾಗಿದೆ. ಅಲ್ಲದೆ ಕಷ್ಟದ ದಿನಗಳಲ್ಲಿ ಅವರಿಗೆ ಸಹಾಯ ಮಾಡಿರುವುದು ಅತ್ಯಂತ ತೃಪ್ತಿಯ ವಿಷಯವಾಗಿದೆ. 2020 ಮಾರ್ಚ್ನಲ್ಲಿ ಘೋಷಿಸಲಾದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಜಾರಿಗೊಳಿಸುವ ಮೂಲಕ ಕೋವಿಡ್-19 ದೇಶವು ಏಕಾಏಕಿ ಆರ್ಥಿಕ ಅಡಚಣೆಯನ್ನು ಎದುರಿಸುತ್ತಿದ್ದ ಸಮಯದಲ್ಲಿಯೂ ಸಹ ಸರ್ಕಾರವು ಬಡ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಖಾತ್ರಿಪಡಿಸಿದೆ. ಈ ಸಹಾಯದಿಂದಾಗಿ ಯಾರೂ ಹಸಿವಿನಿಂದ ಇರಬೇಕಾಗಿರಲಿಲ್ಲ. ಬಡ ಕುಟುಂಬಗಳ ಕಲ್ಯಾಣವನ್ನು ಪ್ರಮುಖವಾಗಿಟ್ಟುಕೊಂಡು ಈ ಯೋಜನೆಯ ಅವಧಿಯನ್ನು ಸತತವಾಗಿ ವಿಸ್ತರಿಸಲಾಯಿತು. ಸುಮಾರು 81 ಕೋಟಿ ದೇಶದ ನಾಗರಿಕರಿಗೆ ಅದರ ಪ್ರಯೋಜನ ಕೂಡ ಲಭಿಸಿತು. ಈ ನೆರವನ್ನು ಮತ್ತಷ್ಟು ವಿಸ್ತರಿಸಿ 2023 ಅವಧಿಯಲ್ಲಿಯೂ ಸಹ ಫಲಾನುಭವಿಗಳು ತಮ್ಮ ಮಾಸಿಕ ಪಡಿತರವನ್ನು ಉಚಿತವಾಗಿ ಪಡೆಯುತ್ತಾರೆ ಎಂದು ಸರ್ಕಾರ ಘೋಷಿಸಿದೆ. ಈ ಐತಿಹಾಸಿಕ ನಡೆಯೊಂದಿಗೆ ಸರ್ಕಾರವು ದುರ್ಬಲ ವರ್ಗದವರನ್ನು ಆರ್ಥಿಕ ವಿಕಾಸದಲ್ಲಿ ಒಗ್ಗೂಡಿಸುವುದರ ಜೊತೆಗೆ ಅವರ ಕಾಳಜಿ ವಹಿಸುವ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡಿದೆ. ನಮ್ಮ ಆರ್ಥಿಕತೆಯು ಉತ್ತಮವಾದ ಕಾರಣ ಆ ತಳಹದಿಯ ಮೇಲೆ ಶ್ಲಾಘನೀಯ ಯೋಜನೆಗಳ ಸರಣಿಯನ್ನು ಆರಂಭಿಸಲು ಹಾಗೂ ರಾಷ್ಟ್ರವನ್ನು ದಕ್ಷತೆಯಿಂದ ಮುನ್ನಡೆಸಲು ನಾವು ಸಮರ್ಥರಾದೆವು. ಎಲ್ಲಾ ನಾಗರಿಕರು ವೈಯಕ್ತಿಕ ಹಾಗೂ ಸಾಮೂಹಿಕವಾಗಿ ತಮ್ಮ ನೈಜ ಸಾಮರ್ಥ್ಯವನ್ನು ಅರಿತು ಏಳಿಗೆ ಹೊಂದುವಂತಹ ಉತ್ತಮ ವಾತಾವರಣ ಸೃಷ್ಟಿಸುವುದು ನಮ್ಮ ಅಂತಿಮ ಗುರಿಯಾಗಿದೆ. ಈ ಉದ್ದೇಶ ಈಡೇರುವುದಕ್ಕೆ ಶಿಕ್ಷಣದ ಅಡಿಪಾಯ ಅತ್ಯವಶ್ಯಕ. ಇದಕ್ಕಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯು ಮಹತ್ವಾಕಾಂಕ್ಷೆಯ ಬದಲಾವಣೆಗಳನ್ನು ಪರಿಚಯಿಸಿದೆ. ಇದು ಶಿಕ್ಷಣದ 2 ಪ್ರಮುಖ ಗುರಿಗಳಾದ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ಹಾಗೂ ಸತ್ಯಾನ್ವೇಷಣೆಯ ಗುರಿಗಳ ಮೇಲೆ ಕೇಂದ್ರೀಕೃತವಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯು ಈ 2 ಮೌಲಿಕ ಗುರಿಗಳನ್ನು ತಲುಪಲು ಸಹಾಯ ಮಾಡುತ್ತದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯು ಕಲಿಯುವವರನ್ನು 21ನೇ ಶತಮಾನದ ಸವಾಲುಗಳಿಗೆ ಸಿದ್ಧಪಡಿಸುತ್ತದೆ. ಇದು ನಮ್ಮ ನಾಗರಿಕತೆಯ ಪಾಠಗಳನ್ನು ಸಮಕಾಲೀನ ಜೀವನಕ್ಕೆ ಪ್ರಸ್ತುತವಾಗಿಸುತ್ತದೆ. ಶಿಕ್ಷಣದ ಪ್ರಕ್ರಿಯೆಯನ್ನು ಆಳವಾಗಿ ವಿಸ್ತರಿಸಲು ಇದರಲ್ಲಿ ಪ್ರಾಯೋಗಿಕತೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ಕಲಿಕೆಯ ಪ್ರಕ್ರಿಯೆಯನ್ನು ವಿಸ್ತರಿಸುವಲ್ಲಿ ಮತ್ತು ಆಳವಾಗಿಸುವಲ್ಲಿ ತಂತ್ರಜ್ಞಾನದ ಪಾತ್ರವನ್ನೂ ಸಹ ರಾಷ್ಟ್ರೀಯ ಶಿಕ್ಷಣ ನೀತಿ ಶ್ಲಾಘಿಸುತ್ತದೆ. ಕೋವಿಡ್-19 ಆರಂಭಿಕ ದಿನಗಳಲ್ಲಿ ನಾವು ಅರಿತುಕೊಂಡಂತೆ ತಂತ್ರಜ್ಞಾನವು ಜೀವನವನ್ನು ಬದಲಾಯಿಸುವ ಸಾಧ್ಯತೆ ನೀಡುತ್ತದೆ. ಡಿಜಿಟಲ್ ಇಂಡಿಯಾ ಮಿಷನ್ ಮೂಲಕ ಗ್ರಾಮ ನಗರಗಳ ಅಂತರ ಕಡಿಮೆ ಮಾಡಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನು ಒಗ್ಗೂಡಿಸುವ ಪ್ರಯತ್ನ ನಡೆಯುತ್ತಿದೆ. ದೂರದ ಸ್ಥಳಗಳಲ್ಲಿ ಹೆಚ್ಚಿನ ಜನರು ಅಂತರ್ಜಾಲದ ಲಾಭ ಪಡೆಯುತ್ತಿದ್ದಾರೆ. ಮೂಲಸೌಕರ್ಯ ವಿಸ್ತರಿಸಿದಂತೆ ಸರ್ಕಾರದಿಂದ ಒದಗಿಸಲಾದ ವಿವಿಧ ಸೇವೆಗಳನ್ನು ಪಡೆಯುತ್ತಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡಲು ನಮಗೆ ಕಾರಣಗಳಿವೆ. ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತವು ಕೆಲವೇ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಈ ವಲಯದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಸುಧಾರಣೆಗಳು ಗಮನಾರ್ಹವಾಗಿ ನಡೆಯುತ್ತಿರುವುದಲ್ಲದೆ ಖಾಸಗಿ ಉದ್ಯಮಗಳನ್ನೂ ಸಹ ಈ ಅನ್ವೇಷಣೆಗೆ ಸೇರಲು ಈಗ ಆಹ್ವಾನಿಸಲಾಗಿದೆ. ಭಾರತೀಯ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವ ಮಹತ್ವಾಕಾಂಕ್ಷೆಯ ಗಗನ್ಯಾನ್ ಕಾರ್ಯಯೋಜನೆಯೂ ಸಹ ಪ್ರಗತಿಯಲ್ಲಿದೆ. ಇದು ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟವಾಗಿದೆ. ನಾವು ನಕ್ಷತ್ರಗಳನ್ನು ತಲುಪಿದರೂ ನಮ್ಮ ಪಾದಗಳು ಯಾವಾಗಲೂ ನೆಲದ ಮೇಲೆಯೇ ಇರುತ್ತವೆ. ಭಾರತದ ಮಂಗಳಯಾನವು ಅಸಾಧಾರಣ ಮಹಿಳೆಯರ ತಂಡದಿಂದ ನಡೆಸಲ್ಪಟ್ಟಿದೆ. ನಮ್ಮ ಸಹೋದರಿಯರು ಯಾವ ಕ್ಷೇತ್ರದಲ್ಲಿಯೂ ಸಹ ಹಿಂದುಳಿದಿಲ್ಲ. ಮಹಿಳಾ ಸಬಲೀಕರಣ ಮತ್ತು ಲಿಂಗ ಸಮಾನತೆ ಈಗ ಕೇವಲ ಘೋಷಣೆಗಳಾಗಿ ಉಳಿದಿಲ್ಲ. ಏಕೆಂದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಈ ಆದರ್ಶಗಳ ಅನುಷ್ಠಾನದೆಡೆ ಹೆಚ್ಚಿನ ಪ್ರಗತಿ ಸಾಧಿಸಿದ್ದೇವೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದಲ್ಲಿ ಜನರ ಸಹಭಾಗಿತ್ವದಿಂದ ಚಟುವಟಿಕೆಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರ ಪ್ರಾತಿನಿಧಿತ್ವ ಹೆಚ್ಚುತ್ತಿದೆ. ನಾನು ವಿವಿಧ ರಾಜ್ಯಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿದಾಗ ಮತ್ತು ವಿವಿಧ ವೃತ್ತಿಪರರ ನಿಯೋಗಗಳನ್ನು ಭೇಟಿ ಮಾಡುವಾಗ ಯುವತಿಯರ ಆತ್ಮವಿಶ್ವಾಸ ಕಂಡು ಆಶ್ಚರ್ಯಚಕಿತಳಾಗಿದ್ದೇನೆ. ನಾಳಿನ ಭಾರತವನ್ನು ರೂಪಿಸಲು ಅವರು ಹೆಚ್ಚು ಶ್ರಮಿಸುತ್ತಾರೆ ಎಂಬುದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಜನಸಂಖ್ಯೆಯ ಈ ಅರ್ಧದಷ್ಟು ಜನರಿಗೆ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಪ್ರೋತ್ಸಾಹಿಸಿದರೆ ಎಂತಹ ಪವಾಡಗಳನ್ನು ಸಾಧಿಸಲಾಗುವುದಿಲ್ಲ? ಸಬಲೀಕರಣದ ಇದೇ ದೃಷ್ಟಿಕೋನವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜೊತೆಗೆ ದುರ್ಬಲ ವರ್ಗಗಳನ್ನು ಒಳಗೊಂಡಂತೆ ಅಂಚಿನಲ್ಲಿರುವ ಸಮುದಾಯಗಳಿಗೆ ಸರ್ಕಾರದ ಯೋಜನೆಗಳ ವಿಧಾನವನ್ನು ಮಾರ್ಗದರ್ಶಿಸುತ್ತದೆ. ಸರ್ಕಾರದ ಉದ್ದೇಶ ವಾಸ್ತವವಾಗಿ ಈ ವರ್ಗಗಳು ತಮ್ಮ ಗುರಿ ಮುಟ್ಟುವಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುವುದು ಮತ್ತು ಅಭಿವೃದ್ಧಿಯಲ್ಲಿ ಅವರಿಗೆ ನೆರವು ನೀಡುವುದು ಮಾತ್ರವಲ್ಲ, ಈ ವರ್ಗಗಳಿಂದ ಕಲಿಯುವುದು ಕೂಡ ಬಹಳಷ್ಟಿದೆ. ವಿಶೇಷವಾಗಿ ನಮ್ಮ ಬುಡಕಟ್ಟು ಸಮುದಾಯಗಳು ನಮಗೆ ಪರಿಸರವನ್ನು ರಕ್ಷಿಸುವುದರಿಂದ ಹಿಡಿದು ಸಮಾಜವನ್ನು ಒಗ್ಗೂಡಿಸುವವರೆಗೆ ಅನೇಕ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಪಾಠಗಳನ್ನು ನೀಡಬಲ್ಲವು. ಆತ್ಮೀಯ ದೇಶ ಬಾಂಧವರೇ, ಇತ್ತೀಚಿನ ವರ್ಷಗಳಲ್ಲಿ ಆಡಳಿತದ ಎಲ್ಲಾ ಅಂಶಗಳಲ್ಲಿ ಬದಲಾವಣೆ ತರಲು ಮತ್ತು ಜನರ ಸೃಜನಶೀಲ ಶಕ್ತಿಯನ್ನು ಹೊರತರಲು ಜಾರಿಗೊಳಿಸಿದ ಯೋಜನಾ ಸರಣಿಗಳ ಪರಿಣಾಮವಾಗಿ ಇಡೀ ಜಗತ್ತು ಭಾರತವನ್ನು ಗೌರವದ ಹೊಸ ಭಾವನೆಯಿಂದ ನೋಡಲು ಆರಂಭಿಸಿದೆ. ವಿಶ್ವದ ವಿವಿಧ ವೇದಿಕೆಗಳಲ್ಲಿ ಭಾರತದ ಮಧ್ಯಸ್ಥಿಕೆ ಧನಾತ್ಮಕ ಪರಿಣಾಮ ಬೀರುತ್ತಿದೆ. ಜಾಗತಿಕ ವೇದಿಕೆಯಲ್ಲಿ ಭಾರತ ಗಳಿಸಿದ ಗೌರವವು ಹೊಸ ಅವಕಾಶ ಮತ್ತು ಜವಾಬ್ದಾರಿಗಳಿಗೆ ಕಾರಣವಾಗಿದೆ. ಎಲ್ಲರಿಗೂ ತಿಳಿದಿರುವಂತೆ ಈ ವರ್ಷ ಭಾರತವು G20 ರಾಷ್ಟ್ರಗಳ ಸಮೂಹದ ಅಧ್ಯಕ್ಷ ಸ್ಥಾನಕ್ಕೆ ಭಾಜನವಾಗಿದೆ. ಜಾಗತಿಕ ಸಹೋದರತ್ವದ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನಾವು ಎಲ್ಲರ ಶಾಂತಿ ಮತ್ತು ಸಮೃದ್ಧಿಯನ್ನು ಸಮರ್ಥಿಸುತ್ತೇವೆ. G20 ಅಧ್ಯಕ್ಷತೆಯು ಉತ್ತಮವಾದ ವಿಶ್ವದ ನಿರ್ಮಾಣ ಮಾಡಲು ಭಾರತಕ್ಕೆ ಮಹತ್ವದ ಭೂಮಿಕೆಯನ್ನು ಒದಗಿಸಿದೆ. G20 ಅಧ್ಯಕ್ಷ ಸ್ಥಾನವು ಪ್ರಜಾಪ್ರಭುತ್ವ ಮತ್ತು ಮಲ್ಟಿಲ್ಯಾಟ್ರಲಿಸಂ ಅನ್ನು ಉತ್ತೇಜಿಸಲು ಒಂದು ಸುವರ್ಣ ಅವಕಾಶವಾಗಿದೆ. ಇದು ಉತ್ತಮ ಜಗತ್ತು, ಉತ್ತಮ ಭವಿಷ್ಯ ರೂಪಿಸಲು ಸೂಕ್ತವಾದ ವೇದಿಕೆಯಾಗಿದೆ. ಭಾರತದ ನಾಯಕತ್ವದಲ್ಲಿ G20 ಹೆಚ್ಚು ಸಮಾನ ಮತ್ತು ಸುಸ್ಥಿರ ಜಾಗತಿಕ ವ್ಯವಸ್ಥೆಯನ್ನು ನಿರ್ಮಿಸುವ ತನ್ನ ಪ್ರಯತ್ನಗಳನ್ನು ಹೆಚ್ಚಿಸಲು ಇನ್ನಷ್ಟು ಸಾಧ್ಯವಾಗುತ್ತದೆ ಎನ್ನುವ ಬಗ್ಗೆ ನನಗೆ ಭರವಸೆ ಇದೆ. G20 ಸದಸ್ಯ ರಾಷ್ಟ್ರಗಳು ವಿಶ್ವದ ಜನಸಂಖ್ಯೆಯ ಸುಮಾರು 1/2 ಮತ್ತು ಜಾಗತಿಕ GDPಯ ಸುಮಾರು 85% ಪ್ರತಿನಿಧಿಸುತ್ತವೆ. ಹಾಗಾಗಿ G20 ಜಾಗತಿಕ ಸವಾಲುಗಳನ್ನು ಚರ್ಚಿಸಲು ಮತ್ತು ಪರಿಹಾರೋಪಾಯಗಳನ್ನು ಕಂಡುಹಿಡಿಯಲು ಸಮರ್ಪಕ ವೇದಿಕೆಯಾಗಿದೆ. ನನ್ನ ಅಭಿಪ್ರಾಯದಲ್ಲಿ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಎರಡು ಪ್ರಮುಖ ಸವಾಲುಗಳಾಗಿದ್ದು ಶೀಘ್ರವೇ ನಾವು ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಜಾಗತಿಕ ತಾಪಮಾನ ಅಧಿಕವಾಗುತ್ತಿದೆ, ಹವಾಮಾನದ ವೈಪರೀತ್ಯದ ಘಟನೆಗಳೂ ಹೆಚ್ಚುತ್ತಿವೆ. ನಾವು ಸಂದಿಗ್ಧತೆಯನ್ನು ಎದುರಿಸುತ್ತಿದ್ದೇವೆ. ಹೆಚ್ಚು ಹೆಚ್ಚು ಜನರನ್ನು ಬಡತನದಿಂದ ಮೇಲೆತ್ತಲು ನಮಗೆ ಆರ್ಥಿಕ ಪ್ರಗತಿಯ ಅಗತ್ಯವಿದೆ. ಆದರೆ ಆ ಪ್ರಗತಿಗಾಗಿ ಪಳೆಯುಳಿಕೆ ಇಂಧನವನ್ನು ಸಹ ಉಪಯೋಗಿಸಬೇಕಾಗುತ್ತದೆ. ದುರದೃಷ್ಟವಶಾತ್ ಬಡವರು ಇತರರಿಗಿಂತ ಹೆಚ್ಚಾಗಿ ಜಾಗತಿಕ ತಾಪಮಾನದ ಭಾರವನ್ನು ಹೊರುತ್ತಾರೆ. ಶಕ್ತಿಯ ಪರ್ಯಾಯ ಮೂಲಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಜನಪ್ರಿಯಗೊಳಿಸುವುದು ಇದರ ಪರಿಹಾರೋಪಾಯಗಳಲ್ಲಿ ಒಂದಾಗಿದೆ. ಸೌರಶಕ್ತಿ ಮತ್ತು ವಿದ್ಯುತ್ ವಾಹನಗಳ ನೀತಿಯನ್ನು ನೀಡುವ ಮೂಲಕ ಭಾರತವು ಈ ದಿಕ್ಕಿನಲ್ಲಿ ಶ್ಲಾಘನೀಯ ಮುನ್ನಡೆ ಸಾಧಿಸಿದೆ. ಆದರೆ ಇದಕ್ಕಾಗಿ ಜಾಗತಿಕ ಮಟ್ಟದಲ್ಲಿ, ಅದರಲ್ಲೂ ಉದಯೋನ್ಮುಖ ಆರ್ಥಿಕತೆಗಳಿಗೆ ತಂತ್ರಜ್ಞಾನ ವರ್ಗಾವಣೆ ಮತ್ತು ಆರ್ಥಿಕ ಬೆಂಬಲದ ರೂಪದಲ್ಲಿ ಮುಂದುವರೆದ ರಾಷ್ಟ್ರಗಳಿಂದ ನಮಗೆ ಸಹಾಯ ಹಸ್ತದ ಅಗತ್ಯವಿದೆ. ಅಭಿವೃದ್ಧಿ ಮತ್ತು ಪರಿಸರದ ನಡುವಿನ ಸಮತೋಲನ ಕಾಪಾಡಿಕೊಳ್ಳಲು ನಾವು ಪ್ರಾಚೀನ ಸಂಪ್ರದಾಯಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಬೇಕು. ನಾವು ನಮ್ಮ ಮೂಲಭೂತ ಆದ್ಯತೆಗಳನ್ನು ಮರುಪರಿಶೀಲಿಸಬೇಕಿದೆ. ಸಾಂಪ್ರದಾಯಿಕ ಜೀವನ ಮೌಲ್ಯಗಳಲ್ಲಿನ ವೈಜ್ಞಾನಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಬೇಕಿದೆ. ನಾವು ಮತ್ತೊಮ್ಮೆ ವಿಶಾಲವಾದ ಬ್ರಹ್ಮಾಂಡದ ಮುಂದೆ ಪ್ರಕೃತಿಯ ಮೇಲಿನ ನಮ್ರತೆ ಹಾಗೂ ಗೌರವವನ್ನು ಪುನರುಜ್ಜೀವನಗೊಳಿಸಬೇಕಾಗಿದೆ. ವಿವೇಚನೆಯಿಲ್ಲದ ಕೈಗಾರಿಕೀಕರಣದ ವಿಪತ್ತುಗಳನ್ನು ಮುಂಗಾಣುವ ಮೂಲಕ ನಮ್ಮ ಮಾರ್ಗಗಳನ್ನು ಸರಿಪಡಿಸಲು ಜಗತ್ತನ್ನು ಎಚ್ಚರಿಸಿದ ಮಹಾತ್ಮ ಗಾಂಧಿಯವರು ನಮ್ಮ ಕಾಲದ ನಿಜವಾದ ಪ್ರವಾದಿ ಎಂದು ನಾನು ಇಲ್ಲಿ ಹೇಳುತ್ತೇನೆ. ನಮ್ಮ ಮಕ್ಕಳು ಈ ಭೂಮಿಯ ಮೇಲೆ ಸುಖಮಯವಾದ ಜೀವನವನ್ನು ನಡೆಸಬೇಕು ಎಂಬ ಇಚ್ಛೆ ನಮಗಿದ್ದರೆ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಸೂಚಿಸಲಾದ ಬದಲಾವಣೆಗಳಲ್ಲಿ ಒಂದು ಅಂಶ ಆಹಾರಕ್ಕೆ ಸಂಬಂಧಿಸಿದೆ. ವಿಶ್ವಸಂಸ್ಥೆಯು ಭಾರತದ ಸಲಹೆಯನ್ನು ಸ್ವೀಕರಿಸಿದೆ ಮತ್ತು 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು ಘೋಷಿಸಿದೆ ಎಂಬುದನ್ನು ತಿಳಿಸಲು ನನಗೆ ಬಹಳ ಸಂತೋಷವಾಗುತ್ತಿದೆ. ಸಿರಿಧಾನ್ಯಗಳು ನಮ್ಮ ಆಹಾರದ ಅತ್ಯಗತ್ಯ ಅಂಶಗಳನ್ನು ಒಳಗೊಂಡಿದೆ. ಸಿರಿಧಾನ್ಯಗಳು ನಮ್ಮ ಆಹಾರ ಪದ್ಧತಿಯ ಪ್ರಮುಖ ಭಾಗವಾಗಿದೆ. ಈಗ ಸಮಾಜದ ಎಲ್ಲ ವರ್ಗಗಳು ಮತ್ತೆ ಈ ಸಿರಿಧಾನ್ಯಗಳನ್ನು ಇಷ್ಟಪಡಲು ಆರಂಭಿಸಿದ್ದಾರೆ. ಸಿರಿಧಾನ್ಯಗಳಂತಹ ಒರಟಾದ ಧಾನ್ಯಗಳು ಪರಿಸರ ಸ್ನೇಹಿಯಾಗಿರುತ್ತವೆ, ಏಕೆಂದರೆ ಅವು ಬೆಳೆಯಲು ಕಡಿಮೆ ನೀರಿನ ಅವಶ್ಯಕತೆ ಇದೆ. ಅಲ್ಲದೆ ಅವು ಹೆಚ್ಚಿನ ಮಟ್ಟದ ಪೌಷ್ಟಿಕಾಂಶವನ್ನು ಕೂಡ ಒದಗಿಸುತ್ತವೆ. ಹೆಚ್ಚು ಹೆಚ್ಚು ಜನರು ಈ ಧಾನ್ಯಗಳನ್ನು ಬಳಸಲು ಆರಂಭ ಮಾಡಿದರೆ ಅದು ಪರಿಸರ ಸಂರಕ್ಷಣೆಯ ಜೊತೆಗೆ ಆರೋಗ್ಯ ಸುಧಾರಣೆಗೂ ನೆರವು ನೀಡುತ್ತದೆ. ಗಣತಂತ್ರದ ಒಂದು ವರ್ಷ ಮುಗಿದು ಹೋಗಿ ಇನ್ನೊಂದು ಹೊಸ ವರ್ಷ ಆರಂಭವಾಗುತ್ತಿದೆ. ಇದು ಅಭೂತಪೂರ್ವ ಬದಲಾವಣೆಯ ಸಮಯ. ಸಾಂಕ್ರಾಮಿಕ ರೋಗದ ಉಲ್ಬಣದೊಂದಿಗೆ ಪ್ರಪಂಚವು ಕೆಲವೇ ದಿನಗಳಲ್ಲಿ ಬದಲಾಗಿತ್ತು. ಕಳೆದ ಈ 3 ನಾವು ಅಂತಿಮವಾಗಿ ಈ ವೈರಾಣುವನ್ನು ನಿಯಂತ್ರಿಸಿದ್ದೇವೆ ಎಂದುಕೊಂಡಾಗಲೇ ಅದು ಮತ್ತೆ ಮತ್ತೆ ರೂಪಾಂತರಗೊಂಡು ಮರುಕಳಿಸುತ್ತಿದೆ. ಆದಾಗ್ಯೂ ಭಯಪಡುವ ಅಗತ್ಯ ಇಲ್ಲ, ಏಕೆಂದರೆ ಈ ಅವಧಿಯಲ್ಲಿ ನಮ್ಮ ನಾಯಕತ್ವ, ನಮ್ಮ ವಿಜ್ಞಾನಿಗಳು, ವೈದ್ಯರು, ನಮ್ಮ ನಿರ್ವಾಹಕರು ಮತ್ತು ಕೊರೋನಾ ವಾರಿಯರ್ಸ್ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಎಂದು ನಾವು ಅರಿತಿದ್ದೇವೆ. ಇದೇ ಸಮಯದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಲು ಮತ್ತು ಜಾಗರೂಕರಾಗಿರಲು ಸಹ ಕಲಿತಿದ್ದೇವೆ. ಪ್ರೀತಿಯ ಸಹ ನಾಗರಿಕರೇ, ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ಹಲವಾರು ತಲೆಮಾರುಗಳ ಜನರು ನಮ್ಮ ಗಣರಾಜ್ಯದ ಇಲ್ಲಿಯವರೆಗಿನ ಅಭಿವೃದ್ಧಿಯ ಯಶೋಗಾಥೆಯಲ್ಲಿ ಅವರ ಅಮೂಲ್ಯ ಕೊಡುಗೆಗಳಿಗಾಗಿ ಪ್ರಶಂಸೆಗೆ ಅರ್ಹರಾಗಿದ್ದಾರೆ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್, ಜೈ ಅನುಸಂಧಾನ್ ಎಂಬ ಮನೋಭಾವಕ್ಕೆ ತಕ್ಕಂತೆ ನಮ್ಮ ದೇಶದಲ್ಲಿ ಬದುಕನ್ನು ಸಾಧ್ಯವಾಗಿಸುವ ರೈತರು, ಕಾರ್ಮಿಕರು, ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಪಾತ್ರವನ್ನು ನಾನು ಪ್ರಶಂಸಿಸುತ್ತೇನೆ. ರಾಷ್ಟ್ರದ ಪ್ರಗತಿಗೆ ಕೊಡುಗೆ ನೀಡುವ ಪ್ರತಿಯೊಬ್ಬ ನಾಗರಿಕನನ್ನು ನಾನು ಪ್ರಶಂಸಿಸುತ್ತೇನೆ. ಭಾರತದ ಸಂಸ್ಕೃತಿ ಹಾಗೂ ಸಭ್ಯತೆಯ ರಾಯಭಾರಿಗಳಾದ ಅನಿವಾಸಿ ಭಾರತೀಯರನ್ನು ನಾನು ಅಭಿನಂದಿಸುತ್ತೇನೆ. ಅವರಿಗೆ ನನ್ನ ಶುಭಾಶಯ ತಿಳಿಸುತ್ತೇನೆ. ಭಾರತದ ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಗಡಿಯನ್ನು ಕಾಪಾಡುತ್ತಿರುವ ಮತ್ತು ದೇಶಕ್ಕಾಗಿ ಯಾವುದೇ ತ್ಯಾಗಕ್ಕೆ ಸಿದ್ಧರಾಗಿರುವ ನಮ್ಮ ಸೈನಿಕರಿಗೆ ನನ್ನ ವಿಶೇಷ ಮೆಚ್ಚುಗೆ ತಿಳಿಸುತ್ತೇನೆ ಹಾಗೂ ಅವರನ್ನು ನಾನು ಅಭಿನಂದಿಸುತ್ತೇನೆ. ಜೊತೆಗೆ ಸಹ ನಾಗರಿಕರಿಗೆ ಆಂತರಿಕ ಭದ್ರತೆಯನ್ನು ಒದಗಿಸುವ ಅರೆ ಸೇನಾಪಡೆ ಮತ್ತು ಪೊಲೀಸ್ ಪಡೆಗಳ ಎಲ್ಲ ವೀರಾಗ್ರಣಿಗಳಿಗೆ ನಾನು ನನ್ನ ಹೃತ್ಪೂರ್ವಕ ಮೆಚ್ಚುಗೆ ವ್ಯಕ್ತಪಡಿಸುತ್ತೇನೆ ಹಾಗೂ ನಾನು ಅವರನ್ನು ಅಭಿನಂದಿಸುತ್ತೇನೆ. ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಪ್ರಾಣತ್ಯಾಗ ಮಾಡಿದ ನಮ್ಮ ಸಶಸ್ತ್ರ ಪಡೆ, ಅರೆಸೇನಾಪಡೆ ಮತ್ತು ಪೊಲೀಸ್ ಪಡೆಗಳ ಎಲ್ಲ ಧೈರ್ಯಶಾಲಿಗಳಿಗೆ ನಾನು ವಂದಿಸುತ್ತೇನೆ. ಪ್ರೀತಿಯ ಎಲ್ಲಾ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಾನು ನನ್ನ ಆಶೀರ್ವಾದವನ್ನು ತಿಳಿಸುತ್ತೇನೆ. ಮತ್ತೊಮ್ಮೆ ಈ ಗಣರಾಜ್ಯೋತ್ಸವದಂದು ತಮಗೆಲ್ಲರಿಗೂ ನನ್ನ ಹಾರ್ದಿಕ ಶುಭ ಹಾರೈಕೆಗಳು. ಧನ್ಯವಾದ. ಜೈ ಹಿಂದ್, ಜೈ ಭಾರತ್. 74ನೆಯ ಗಣರಾಜ್ಯೋತ್ಸವದ ಮುನ್ನಾ ದಿನ ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆಯನ್ನು ಇದುವರೆಗೆ ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ಅಚ್ಯುತ್ ಸಂಕೇತಿ, ಓದಿದವರು ಆಶಾ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಗೊಂಡ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಯಿತು. ಇದುವರೆಗೆ ಗಣರಾಜ್ಯೋತ್ಸವದ ಮುನ್ನಾ ದಿನದ ಸಂದರ್ಭದಲ್ಲಿ ಮಾನ್ಯ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದದ ಮರು ಪ್ರಸಾರವನ್ನು ಇದುವರೆಗೆ ಕೇಳಿದಿರಿ. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ. ಅವ್ರಿಗೆ ಟಿಬಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನು ಟಿಬಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೃಷಿ ಲೋಕವನ್ನು ಕೇಳೋಣ. ಪ್ರಸ್ತುತಪಡಿಸಲಿದ್ದಾರೆ ಆರ್ ಲೋಕೇಶ್ವರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಪರಾಗಸ್ಪರ್ಶ ಮಾಡುವ ದುಂಬಿ ಪತಂಗಗಳು ಕಾಣೆಯಾಗ್ತಾ ಇರೋದ್ರಿಂದ ಕೃಷಿ ಬೆಳೆಗಳ ಇಳುವರಿಗಳು ಅಪಾಯದಲ್ಲಿವೆ. ಕಾಡು ದುಂಬಿಗಳು, ಪತಂಗಗಳು ಮತ್ತು ಜೇನುಹುಳುಗಳು ಬೆಳೆಗಳ ಹೂವುಗಳಲ್ಲಿನ ಮಕರಂದ ಹೀರುವಾಗ ನೈಸರ್ಗಿಕ ಪರಾಗಸ್ಪರ್ಶವನ್ನು ಮಾಡುತ್ತವೆ. ಇದರಿಂದ ಬೆಳೆಗಳಲ್ಲಿ ಬೀಜೋತ್ಪಾದನೆ, ಕಾಯಿ ಕಟ್ಟುವಿಕೆಗಳು ಯಾವುದೇ ಖರ್ಚಿಲ್ಲದೆ ನೆರವೇರುತ್ತದೆ. ಇಂತಹ ನೈಸರ್ಗಿಕ ಪರಾಗಸ್ಪರ್ಶದಿಂದ ಬೆಳೆಗಳ ಇಳುವರಿಯೂ ಸಿಗುತ್ತಿದೆ. ಆದರೆ ಕಾಡುದುಂಬಿಗಳು, ಕೀಟ ಪತಂಗಗಳು ಕ್ಷೀಣಿಸುತ್ತಿರುವುದರಿಂದ ನೈಸರ್ಗಿಕ ಪರಾಗಸ್ಪರ್ಶ ಕ್ರಿಯೆಯಿಲ್ಲದೆ ಬೆಳೆಗಳ ಇಳುವರಿಯೂ ಕಡಿಮೆಯಾಗುತ್ತಿರುವುದು ಆತಂಕದ ವಿಚಾರ. ಪರಾಗಸ್ಪರ್ಶವಿಲ್ಲದೆ ಇಳುವರಿ ನಷ್ಟವಾಗುತ್ತಿರುವ ಬಗ್ಗೆ ಸುಮಾರು 40 ರೀತಿಯ ಬೆಳೆಗಳಾದ ಎಣ್ಣೆಕಾಳು, ಕಾಫಿ, ಈರುಳ್ಳಿ, ಟೊಮ್ಯಾಟೊ, ಇತರೆ ಹಣ್ಣುಗಳ ಬೆಳೆಗಳ ಪ್ರಪಂಚದ ಅನೇಕ ಕೃಷಿ ಮತ್ತು ಪರಿಸರ ಸಂಶೋಧನಾ ತಂಡಗಳು ಅಧ್ಯಯನ ನಡೆಸಿವೆ. ಕಾಡುದುಂಬಿ ಅಥವಾ ಕೀಟ ಪತಂಗಗಳಿಲ್ಲದೆ ಪರಾಗಸ್ಪರ್ಶವಿಲ್ಲದೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಿಲ್ಲ. ಹೆಚ್ಚು ಇಳುವರಿಗೆ ಪರಾಗಸ್ಪರ್ಶ ಬೇಕೇ ಬೇಕು. ಕಾಡುದುಂಬಿ ಹಾಗೂ ಕೀಟ ಪತಂಗಗಳು ಜೇನುಹುಳುಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಗಿಡಗಳ ಹೂವುಗಳನ್ನು ಮುತ್ತಿಕ್ಕುತ್ತವೆ. ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗರೇಣುಗಳನ್ನು ಹೊತ್ತೊಯ್ದು ಪರಾಗಸ್ಪರ್ಶ ಮಾಡುತ್ತವೆ. ಕಾಡುದುಂಬಿ ಕೀಟ ಪತಂಗಗಳಿಂದ ಆಗುವ ಪರಾಗಸ್ಪರ್ಶದ ಪ್ರಮಾಣವು ಜೇನುಹುಳುಗಳ ಪರಾಗಸ್ಪರ್ಶಕ್ಕಿಂತ ಹೆಚ್ಚು ಎನ್ನುವುದು ಅಧ್ಯಯನಗಳು ತೋರಿಸುತ್ತವೆ. ಅಧ್ಯಯನ ಫಲಿತಾಂಶವು ನಿಖರವಾಗಿರದಿದ್ದರೂ ವಿಶ್ವದ ಎಲ್ಲೆಡೆ ಪರಾಗಸ್ಪರ್ಶ ಮಾಡುವ ದುಂಬಿ, ಕೀಟ, ಪತಂಗಗಳ ಸಂಖ್ಯೆ ಇಳಿಮುಖವಾಗುತ್ತಿರುವುದು ಮತ್ತು ಬೆಳೆಗಳ ಇಳುವರಿ ಕಡಿಮೆಯಾಗುತ್ತಿರುವುದು ಅಧ್ಯಯನದಲ್ಲಿ ಕಂಡುಬರುತ್ತಿದೆ. ಅರ್ಜೆಂಟೈನಾದ ರಿಯಾ ನಿಗ್ರೋ ನ್ಯಾಷನಲ್ ಯೂನಿವರ್ಸಿಟಿಯ ವಿಜ್ಞಾನಿ ಲುಕಾನ್ ಗ್ಯಾರಿವಾಲ್ಡಿಯವರ ಪ್ರಕಾರ ದುಂಬಿ, ಕೀಟ ಪತಂಗಗಳ ಜೊತೆಗೆ ಜೇನು ಹುಟ್ಟುಗಳ ಸಂಖ್ಯೆಯೂ ಕೂಡ ಕಡಿಮೆಯಾಗುತ್ತಿದೆ. ಇದಕ್ಕೆ ಕಾರಣವಾದ ರೋಗ ಮತ್ತು ಕೀಟನಾಶಕಗಳ ಬಳಕೆಯನ್ನು ಕೂಡ ಪರಿಸರ ಗಂಭೀರತೆಯಲ್ಲಿ ನೋಡಬೇಕಾಗಿದೆ. ವಿಶ್ವದೆಲ್ಲೆಡೆ ಆಹಾರ ಭದ್ರತೆಗಾಗಿ ಹೆಚ್ಚು ಇಳುವರಿ ಪಡೆಯುವ ಕೃಷಿ ಪದ್ಧತಿಗಳು ಕಾಡುದುಂಬಿಗಳ, ಕೀಟ ಪತಂಗಗಳ ಸಂತತಿ ಕ್ಷೀಣಿಸಲು ಕಾರಣವಾಗಿವೆ ಎನ್ನುತ್ತಾರೆ ನ್ಯೂಜಿಲೆಂಡಿನ ಕ್ಯಾಂಟ್ಬರಿ ವಿಶ್ವವಿದ್ಯಾಲಯದ ವಿಜ್ಞಾನಿ ಬೇಸನ್ ಟೆಲಿಯಾಂಕೇಸ್. ಪರಾಗಸ್ಪರ್ಶಗಳಂತಹ ನೈಸರ್ಗಿಕ ಸೇವೆಗಳನ್ನು ಕೊಡುವ ಪತಂಗ ಮತ್ತು ದುಂಬಿಗಳ ಸಂತತಿ ಕುಂಠಿತಗೊಳ್ಳುತ್ತಿರುವುದು ವಿಶ್ವದ ಆಹಾರ ಉತ್ಪಾದನೆಯಲ್ಲಿ ನೇರ ಪರಿಣಾಮ ಬೀರುತ್ತಿದ್ದು ಇದಕ್ಕೆ ಸರಿಹೊಂದುವ ಇನ್ನಾವುದೇ ಪರಾಗಸ್ಪರ್ಶದ ಅವಲಂಬನೆ ಪರ್ಯಾಯ ಪರಿಹಾರಗಳು ಇಲ್ಲ. ಇತ್ತೀಚಿನ ಕೀಟಶಾಸ್ತ್ರಜ್ಞರ ಅಧ್ಯಯನಗಳ ಪ್ರಕಾರ ಕಾಡುದುಂಬಿ ಪತಂಗಗಳಿಂದ ಪರಾಗಸ್ಪರ್ಶ ಮಾಡುವ ಕಾಡುದುಂಬಿ ಕೀಟಗಳ ಪತಂಗಗಳ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿವೆ. ಕೀಟ ವಿಜ್ಞಾನಿ ರಾಬರ್ಟ್ಸನ್ ಗುರುತಿಸಿದ 109 ಕೀಟ ಪ್ರಭೇದಗಳ ಪೈಕಿ ಅರ್ಧದಷ್ಟು ಮರೆಯಾಗಿರುವುದು ಪರಿಸರದಲ್ಲಿನ ಅಸಮತೋಲನ ಗಂಭೀರತೆಯನ್ನು ಸೂಚಿಸುತ್ತದೆ. ಇದಲ್ಲದೆ ದುಂಬಿಗಳ ಸಂಖ್ಯೆ ಹೆಚ್ಚು ಇದ್ದಾಗ ಬೆಳೆಗಳ ಹೂವುಗಳು ಲಭ್ಯವಿಲ್ಲದಿರುವುದು, ಕೆಲವೊಂದು ನಿರ್ದಿಷ್ಟ ಪತಂಗ ದುಂಬಿಗಳಿಗೆ ಸಂತತಿಯು ಕ್ಷೀಣಿಸುತ್ತಿರುವುದಕ್ಕೆ ಕಾರಣವಾಗಿದೆ. ಇದಕ್ಕೆಲ್ಲ ಏರುತ್ತಿರುವ ಜಾಗತಿಕ ತಾಪಮಾನ ಅಥವಾ ಹವಾಮಾನ ಬದಲಾವಣೆಯೂ ಕೂಡ ಸಂಬಂಧಿಸಿದ ವಿಚಾರವಾಗಿದೆ. ಕಡಿಮೆಯಾಗುತ್ತಿರುವ ಕಾಡಿನ ಪ್ರಮಾಣ, ಇಷ್ಟೆಲ್ಲ ಪರಿಸರ ಬದಲಾವಣೆಯಾದರೂ ಇನ್ನೂ ಅಲ್ಪ ಸ್ವಲ್ಪ ಬದುಕಿ ಉಳಿದಿರುವ ಕಾಡುದುಂಬಿ ಪತಂಗಗಳಿಂದ ಪರಾಗಸ್ಪರ್ಶ ನಡೆದೇ ಇದೆ. ಆದರೆ ಕೀಟನಾಶಕ ಉಪಯೋಗಿಸುವ, ಕೀಟ ನಿಯಂತ್ರಣಕ್ಕೆ ಬಳಸಲಾಗುವ ಆಧುನಿಕ ಕೃಷಿ ಪದ್ಧತಿಗಳು, ಪರಿಸರ ಜೀವ ವೈವಿಧ್ಯತೆಯನ್ನು ನಿರ್ಲಕ್ಷಿಸುವಂತಹ ಆಧುನಿಕ ಕೃಷಿ ಪದ್ಧತಿಗಳು ಕೋಟ್ಯಾಂತರ ಕೀಟ ಪತಂಗಗಳ ಜೀವನಕ್ಕೆ ಅಂತ್ಯ ಹಾಡುತ್ತಿವೆ. ಪರಾಗಸ್ಪರ್ಶದಿಂದ ಪತಂಗಗಳು ತಮ್ಮ ಕಾಣಿಕೆ ಅರ್ಪಿಸಿ ಮಾನವನು ಉಣ್ಣುವ ಆಹಾರಕ್ಕೆ ಕಾರಣವಾಗಿವೆ ಎನ್ನುವುದನ್ನು ರೈತರು ಗಂಭೀರವಾಗಿ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಪ್ರಮೋದ ಕಾದರಸೆಯ ಕನಸಿಗೆ ಆದಿ ಚೈತ್ರ ದೀವಿನೋದ ಆದಿಯಾಗು ಹೊಸತಿಗೆ ಮೋದ ನೀಡು ನೀ ಪ್ರಮೋದ ಕಾದರಸೆಯ ಕನಸಿಗೆ ಆದಿ ಚೈತ್ರ ದೀವಿನೋದ ಆದಿಯಾಗು ಹೊಸತಿಗೆ ಬಾಣ ಏನು ಜಾಣ ಹೊಸ ಬಿಸಿಯೊಳು ಬೆಸೆಯುವೆ ಕುಸುಮ ಬಾಣ ಏನು ಜಾಣ ಹೊಸ ಬಿಸಿಯೊಳು ಬೆಸೆಯುವೆ ವಸುಂಧರೆಯ ಒಡಲಿಗೀಗ ವಿಶುವಸ್ತರ ದೊಸೆಗೆ ವಸುಂಧರೆಯ ಒಡಲಿಗೀಗ ವಿಶುವಸ್ತರ ದೊಸೆಗೆ ಪ್ರಮೋದ ಕಾದರಸೆಯ ಕನಸಿಗೆ ಆದಿ ಚೈತ್ರ ದೀವಿನೋದ ಆದಿಯಾಗೋ ಹೊಸತಿಗೆ ಕೈಲಾಸದಿ ಮುಗಿದ ಮೌನ ಮತ್ತೆ ಬಂತು ತಾಂಡವ ಕೈಲಾಸದಿ ಮುಗಿದ ಮೌನ ಮತ್ತೆ ಬಂತು ತಾಂಡವ ಮೇಲಾಯಿತು ಜೀವಲಾಸ್ಯ ಕಳೆದೆ ಭವನ ಮಾಂದ್ಯವ ಮೇಲಾಯಿತು ಜೀವಲಾಸ್ಯ ಕಳೆದೆ ಭವನ ಮಾಂದ್ಯವ ಪ್ರಮೋದ ಕಾದರಸೆಯ ಕನಸಿಗೆ ಆದಿ ಚೈತ್ರ ದೀವಿನೋದ ಆದಿಯಾಗು ಹೊಸತಿಗೆ ಮಾಂದರಿನ ಅಂದರದಲ್ಲಿ ಮಾಧುರ್ಯದ ಕೂಜನ ಸೌಂದರ್ಯ ಸ್ವಾದದ ಸ್ವಾದದಲ್ಲಿ ನಾದ ಶಿವನ ದರ್ಶನ. ಮಾಂದಳಿರಿನ ಅಂದರದಲ್ಲಿ ಮಾಧುರ್ಯದ ಕೂಜನ, ಸೌಂದರ್ಯದ ಸ್ವಾದದಲ್ಲಿ ನಾದ ಶಿವನ ದರ್ಶನ. ಸೌಂದರ್ಯದ ಸ್ವಾದದಲ್ಲಿ ನಾದ ಶಿವನ ದರ್ಶನ. ಮೋದ ನೀಡು ನೀ ಪ್ರಮೋದ ಕಾದರಸೆಯ ಕನಸಿಗೆ, ಆದಿ ಚೈತ್ರ ದೀವಿನೋದ ಆದಿಯಾಗೋ ಹೊಸತಿಗೆ, ಆದಿಯಾಗೋ ಹೊಸತಿಗೆ, ಆದಿಯಾಗೋ ಹೊಸತಿಗೆ, ಆದಿಯಾಗೋ ಹೊಸತಿಗೆ. ಬೆಳೆವ ಕಾಲನ ಹಿಂದೆ ಬೆಳೆವ ಆಯುಷ್ಯವನು ಅಳೆವ ಕ್ಷಣದಲ್ಲಿ ಬಾಳು ಬಯಲಾಗಿದೆ. ಕಳೆವ ಕಾಲನ ಹಿಂದೆ ಬೆಳೆವ ಆಯುಷ್ಯವನು ಅಳೆವ ಕ್ಷಣದಲ್ಲಿ ಬಾಳು ಬಯಲಾಗಿದೆ. ಮಳೆಯ ನೀರಿಗೆ ತೊಯ್ದು ಇಳೆ ಹೊತ್ತ ಹಸಿರಿನಲ್ಲಿ ಕಳೆ ತುಂಬಿ ಕೆಳೆ ತುಂಬಿ ಹೊಸದಾಗಿದೆ.